ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಉಸ್ಮಾನ ಯಾದವಾಡ್ ಸಹಾಯಕ ಪ್ರಾಧ್ಯಾಪಕರು, ಅಂತಃಸ್ರವಿಕ ಗ್ರಂಥಿಶಾಸ್ತ್ರ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ, ಇವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ವಿಷಯ ಹೈಪೋಥೈರಾಯ್ಡಿಸಮ್ ಕುರಿತು ಮಾಹಿತಿಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ನಾನು ಮೊದಲಿಗೆ ನಮ್ಮ ಕೇಳುಗರಿಗೆ ನಮ್ಮ ಡಾಕ್ಟರ್ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಉಸ್ಮಾನ್ ಯಾದವಾಡ್ ಅವರು ಮೂಲತಃ ಹುಬ್ಬಳ್ಳಿಯವರಾಗಿದ್ದು, ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು 2011 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಿಂದ ಮತ್ತು ಎಂ ಡಿ ಸ್ನಾತಕೋತ್ತರ ಪದವಿಯನ್ನು ಗುಜರಾತ್ನ ಎಂ ಕೆ ವಿಶ್ವವಿದ್ಯಾಲಯದ ಭಾವನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ 2018 ಪಡೆದರು. ಇವರು ಅಂತರಸ್ರವಿಕ ಗ್ರಂಥಿಶಾಸ್ತ್ರದಲ್ಲಿ ನ್ಯಾಷನಲ್ ಬೋರ್ಡ್ನಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಾರೆ. ಇವರು ಈ ಹಿಂದೆ 3 ಕಾಲ ನವದೆಹಲಿಯ ಅಪೋಲೋ ಆಸ್ಪತ್ರೆಯಲ್ಲಿ ಮತ್ತು 1 ಕಾಲ ಹುಬ್ಬಳ್ಳಿಯ ಸುಚಿರಾಯೋ ಆಸ್ಪತ್ರೆಯಲ್ಲಿ ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ. 2023 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಅಂತಃಸ್ರವಿಕ ಗ್ರಂಥಿಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಉಸ್ಮಾನ್ ಯಾದವಾಡ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ಕೇಳುಗರಿಗೆ ಹೈಪೋಥೈರಾಯ್ಡಿಸಮ್ ಕುರಿತು ಮಾಹಿತಿಯನ್ನು ಮಾಡಿಕೊಡ್ರಿ. ಎಲ್ಲರಿಗೂ ನಮಸ್ಕಾರ. ಹೈಪೋಥೈರಾಯ್ಡಿಸಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಹೈಪೋಥೈರಾಯ್ಡಿಸಮ್ ಅಂದರೆ ಶರೀರದಲ್ಲಿ ಥೈರಾಯ್ಡ್ ಹಾರ್ಮೋನ್ಸಿಂದ ದರವನ್ನು ಕಡಿಮೆ ಆತಂದರೆ ಒಂದು ಸ್ಥಿತಿ ಆಗುತ್ತೆ, ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡ್ ಅಂದರೆ ಕತ್ತಿನ ಮುಂಭಾಗದಲ್ಲಿರುವ ಒಂದು ಗ್ರಂಥಿ, ಅದರಿಂದ 2 ಹಾರ್ಮೋನ್ಸ್ ಬರ್ತಾವೆ, ಒಂದು ಲಿವೋಥೈರಾಕ್ಸಿನ್, ಇನ್ನೊಂದು ಟ್ರೈ ಅಯೋಡಿ ಥೈರೋನಿನ್. ಇದರಿಂದ ಶರೀರದಲ್ಲಿ ವೇರಿಯಸ್ ಆರ್ಗನ್ಸ್ ಮೇಲೆ ಬೇರೆ ಬೇರೆ ಇಫೆಕ್ಟ್ ಇರ್ತಾವೆ. ಅದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನಿರ್ತೈತೆ ಅಂದರೆ ಶರೀರದಲ್ಲಿ ಚಯಾಪಚಯದ ದರ ನಿಯಂತ್ರಣ ಆಗೋದು ಥೈರಾಯ್ಡ್ ಹಾರ್ಮೋನ್ಸಿಂದ. ಇದರಲ್ಲಿ ಚಯಾಪಚಯ ದರ ಅಂದರೆ ಮೆಟಬಲಿಸಮ್. ಮೆಟಬಲಿಸಮ್ ಅಂದರೆ ಶರೀರದಲ್ಲಿ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್, ಇದರಿಂದ ಬರ್ನ್ ಮಾಡಿ ಎನರ್ಜಿ ಪ್ರೊಡಕ್ಷನ್ ಹೆಂಗೆ ಆಗುತ್ತೆ ಅಂದರೆ ಅದರಿಂದ ನಿಯಂತ್ರಣ ದರ, ಅದಕ್ಕೆ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಬೇಸಲ್ ಮೆಟಬಲಿಕ್ ರೇಟ್ ಅಂತೀವಿ. ಬೇಸಲ್ ಮೆಟಬಲಿಕ್ ರೇಟ್ ಅದು ಥೈರಾಯ್ಡ್ ಹಾರ್ಮೋನ್ಸಿಂದ ಕಂಟ್ರೋಲ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಿರ್ತೈತೆ ಅಂದರೆ ಥೈರಾಯ್ಡ್ ಹಾರ್ಮೋನ್ಸಿಂದ ಹೃದಯ ಮೇಲೆ ಭಾಳ ಇಫೆಕ್ಟ್ ಆಗುತ್ತೆ. ಹೃದಯ ಬಡಿತ ಮತ್ತು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಸಲುವಾಗಿ ಥೈರಾಯ್ಡ್ ಹಾರ್ಮೋನ್ಸು ಅತ್ಯಂತ ಅವಶ್ಯಕವಾಗಿರ್ತಾರೆ. ಅದು ಮತ್ತು ಅವು ಜೀರ್ಣಾಂಗ ವ್ಯವಸ್ಥೆ ಮತ್ತು ಆಹಾರವನ್ನು ಸಂಸ್ಕರಿಸುವ ದರದ ಮೇಲೆ ಪರಿಣಾಮ ಬೀರುತ್ತವೆ. ಅದರಿಂದ ಥೈರಾಯ್ಡ್ ಹಾರ್ಮೋನ್ಸಿಂದ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ನರಮಂಡಲದ ಚಟುವಟಿಕೆ ಮೇಲೆ ಪರಿಣಾಮ ಬೀರುತ್ತವೆ. ಅವು ಸ್ನಾಯು ನಿಯಂತ್ರಣ ಮತ್ತು ಮೂಳೆ ಆರೋಗ್ಯವನ್ನಕ್ಕೆ ಅಸೆನ್ಷಿಯಲ್ ಇರ್ತವೆ. ಚಿಕ್ಕ ಮಕ್ಕಳಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಸರಿಯಾದ ಮೆದುಳಿನ ಬೆಳವಣಿಗೆ ಮತ್ತು ಮೂಳೆ ಬೆಳವಣಿಗೆ ಸಲುವಾಗಿ ಅತ್ಯಗತ್ಯ ಇರ್ತಾವೆ. ಆ್ಯಂಡ್ ಅವು ನರಮಂಡಲದ ಬೆಳವಣಿಗೆಯಲ್ಲಿ ಪ್ರಮಾಣ ವಹಿಸುತ್ತದೆ. ಸೊ ಥೈರಾಯ್ಡ್ ಹಾರ್ಮೋನ್ಸು ಶರೀರದಲ್ಲಿ ವೇರಿಯಸ್ ಬಾಡಿ ಆರ್ಗನ್ಸ್ ಮೇಲೆ ವೇರಿಯಸ್ ಇಫೆಕ್ಟ್ಸ್ ಮಾಡ್ತಾವೆ. ಪ್ರಾಮಿನೆಂಟ್ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಶರೀರದಲ್ಲಿ ಚಯಾಪಚಯ ದರ ಮೇಂಟೈನ್ ಮಾಡೋದು, ಹಾರ್ಟಿಂದು ಬ್ಲಡ್ ಪ್ರೆಷರು ಮತ್ತು ಹಾರ್ಟ್ ರೇಟ್ ಕರೆಕ್ಟಾಗಿ ಮೇಂಟೈನ್ ಮಾಡೋದು. ಆ್ಯಂಡ್ ಸೆಕೆಂಡ್ ಏನಿರ್ತೈತೆ ಅಂದರೆ ಮಕ್ಕಳದಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಮೂಳೆ ಬೋನ್ ಹೆಲ್ತ್ ಮೇಲೆ ಅದರಿಂದ ಭಾಳ ಇಂಪಾರ್ಟೆಂಟ್ ಇಫೆಕ್ಟ್ಸ್ ಇರ್ತಾವೆ. ಸೊ ಥೈರಾಯ್ಡ್ ಹಾರ್ಮೋನ್ಸ್ ಕಂಟ್ರೋಲ್ ಹೆಂಗೆ ಆಗ್ತಾವೆ? ಥೈರಾಯ್ಡ್ ಹಾರ್ಮೋನ್ಸ್ ಕಂಟ್ರೋಲ್ ಆಗೋಕ್ಕೆ ಬ್ರೈನಲ್ಲಿ ಇನ್ನೊಂದು ಗ್ರಂಥಿ ಇರ್ತೈತಿ, ಅದಕ್ಕೆ ನಾವು ಪಿಟ್ಯುಟರಿ ಅಂತ ಹೇಳ್ತೀವಿ. ಪಿಟ್ಯುಟರಿಯಿಂದ ಒಂದು TSH ಅಂತ ಒಂದು ಹಾರ್ಮೋನ್ ಬರ್ತೈತಿ. TSH ಹಾರ್ಮೋನ್ ಥೈರಾಯ್ಡ್ ಗ್ಲ್ಯಾಂಡ್ಗೆ, ಥೈರಾಯ್ಡ್ದು ಗ್ರಂಥಿ ಇರ್ತೈತಲ್ಲ, ಅದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ T3 ಮತ್ತು T4 ಸಿಕ್ರೀಟ್ ಮಾಡೋಕ್ಕೆ. ಸೊ TSH ಹೆಚ್ಚಿಗೆ ಆದಮೇಲೆ T3 T4 ಹೆಚ್ಚಿಗೆ ಆಗ್ತಾವೆ. ಅದು ಥೈರಾಕ್ಸಿನ್ ಮತ್ತು ಲಿಯೋಥೈರಾಕ್ಸಿನ್ ಕಡಿಮೆ ಆತಂದರೆ ಇದು TSH ಹಾರ್ಮೋನ್ ಹೆಚ್ಚಿಗೆ ಆಗುತ್ತೆ. ಸೊ ಇದು ದಿಸ್ ಬೇಸಿಕ್ ನೆಗೆಟಿವ್ ಫೀಡ್ಬ್ಯಾಕ್ ಲೂಪಲ್ಲಿ. ಸೊ ಅದು ಥೈರಾಯ್ಡ್ ಹಾರ್ಮೋನ್ಸ್ ಕಂಟ್ರೋಲ್ ಇರ್ತಾವೆ. ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಂದರೆ ಶರೀರದಲ್ಲಿ ಥೈರಾಯ್ಡ್ ಗ್ಲ್ಯಾಂಡಿಂದ ಥೈರಾಯ್ಡಿಂದ ಹಾರ್ಮೋನ್ ಏನಿರ್ತಾವಲ್ಲ ಲಿವೊಥೈರಾಕ್ಸಿನ್ ಮತ್ತು ಥೈರಾಯ್ಡ್ ಥೈರೋನಿನ್ ಅದು ಎರಡು ಹಾರ್ಮೋನಿಂದ ಉತ್ಪಾದನೆ ಕಡಿಮೆ ಆಗಿರುತ್ತೆ. ಅದು ಉತ್ಪಾದನೆ ಕಡಿಮೆ ಆತಂದರೆ ರಕ್ತದಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ದರ ಕಡಿಮೆ ಆಗ್ತಾವೆ. ಸೊ ಅದರಿಂದ ವೇರಿಯಸ್ ಇಫೆಕ್ಟ್ಸ್ ಆಗ್ತಾವೆ. ಸೊ ಬೇಸಿಕ್ ಮೋಸ್ಟ್ ಅದು ಆ ಸ್ಥಿತಿಗೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದರಲ್ಲಿ ವೇರಿಯಸ್ ಸಿಂಪ್ಟಮ್ಸ್ ಇರ್ತಾವೆ, ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತಾವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಆಯಾಸು ಮತ್ತು ದೌರ್ಬಲ್ಯ ಆಗೋದು. ಅದರಲ್ಲಿ ವೀಕ್ನೆಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್, ತುಕ ಹೆಚ್ಚು ಆಗುತ್ತೆ. ಶರೀರದಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಿಗೆ ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆತಂದರೆ ಶರೀರದಲ್ಲಿ ಫ್ಯಾಟ್ ಏನಿರ್ತಾವಲ್ಲ ಫ್ಯಾಟ್ ಕಂಟೆಂಟ್ ಕಡಿಮೆ ಹೆಚ್ಚಿಗೆ ಆಗಿ ವೇಟ್ ಹೆಚ್ಚಿಗೆ ಆಗುತ್ತೆ. ಮತ್ತು ಶೀತಕ್ಕೆ ಸೂಕ್ಷ್ಮತೆ ಇರ್ತೈತಿ. ಠೀಕೆ. ಆ್ಯಂಡ್ ಒಣ ಚರ್ಮವು ಮತ್ತು ಕೂದಲು ಉದುರೋದು, ಕೂದಲು ಡ್ರೈ ಆಗೋದು, ಬೇರೆ ಸ್ಕಿನ್ ಅದು ಡ್ರೈ ಆಗಿ ಬೇರೆ ಸ್ಕಿನ್ ಕಂಡೀಷನ್ಸ್ ಆಗೋದು, ಅದರೂ ಕಾರಣ ಕೆಲವು ಟೈಮ್ ಹೈಪೋಥೈರಾಯ್ಡಿಸಮ್ ಇರ್ತೈತಿ. ಆ್ಯಂಡ್ ಇನ್ನೊಂದು ಸಿಂಪ್ಟಮ್ ಏನಿರ್ತೈತೆ ಅಂದರೆ ಮಲಬದ್ಧತೆ, ಕಾನ್ಸ್ಟಿಪೇಷನ್. ಆ್ಯಂಡ್ ಸೆಕೆಂಡ್, ಕೀಲು ಮತ್ತು ಸ್ನಾಯು ನೋವು, ವೇರಿಯಸ್ ಜಾಯಿಂಟ್ ಪೇನ್ಸ್ ಆಗ್ತಾವೆ, ಬಿಗಿತ ಮತ್ತು ನೋವು ಆಗುತ್ತೆ. ಮಹಿಳೆಯರಲ್ಲಿ ಮುಟ್ಟಿನ ಚಕ್ರದಲ್ಲಿ ಬದಲಾವಣೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನಿರ್ತೈತೆ ಅಂದರೆ ನೆಕ್ಕಲ್ಲಿ ಒಂದು ಥೈರಾಯ್ಡಲ್ಲಿ ಬಾವು ಬರ್ತೈತಿ. ಅದು ಬಾವಾಗೆ ನಾವು ಗೊಯ್ಟರ್ ಅಂತ ಹೇಳ್ತೀವಿ. ಗೊಯ್ಟರಿಂದ ಅದರಿಂದ ಕೆಲವು ಟೈಮ್ ಕಂಪ್ರೆಸಿವ್ ನುಂಗಾಕೋ ತೊಂದರೆ ಆಗುತ್ತೆ, ಪೇನ್ ಆಗುತ್ತೆ, ಉಸಿರಾಡೋಕೆ ತೊಂದರೆ ಆಗುತ್ತೆ, ವೇರಿಯಸ್ ಇದು ಇರ್ತಾವ. ಆ್ಯಂಡ್ ಮೋಸ್ಟ್ ಇನ್ನೊಂದು ಮೇನ್ ಸಿಂಪ್ಟಮ್ಸ್ ಏನಿರ್ತೈತೆ ಅಂದರೆ ಖಿನ್ನತೆ ಮತ್ತು ಆಂಗ್ಸೈಟಿ. ಅದು ಥೈರಾಯ್ಡ್ ಹಾರ್ಮೋನಿಂದ ಇದು ಮನೋಸ್ಥಿತಿ ಮೇಲೆ ಬೇರೆ ಬೇರೆ ಇಫೆಕ್ಟ್ಸ್ ಆಗ್ತಾವೆ. ಅದರಿಂದ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಭಾಳ ಕಾಮನ್ ಇರ್ತೈತಿ. ನಾವು ಕಮಿಂಗ್ ಟು ಹೈಪೋಥೈರಾಯ್ಡಿಸಮ್ ಡಯಾಗ್ನೋಸಿಸ್ ಹೆಂಗೆ ಮಾಡ್ತೀವಿ, ಹೆಂಗಿದೆ ಅಂತ ಹೇಳ್ತೀವಿ. ಬ್ಲಡ್ಡಲ್ಲಿ ಬೇಸಿಕಲಿ ನಾವು ಒಂದು ಬ್ಲಡ್ ಟೆಸ್ಟ್ ಇರ್ತಾವೆ ಆ್ಯಂಡ್ ಕೆಲವು ಸ್ಕ್ಯಾನಿಂಗ್ ಇರ್ತಾವೆ. ಬ್ಲಡ್ ಟೆಸ್ಟಲ್ಲಿ ನಾವು ಹಾರ್ಮೋನ್ ದರ ಚೆಕ್ ಮಾಡ್ತೀವಿ. ಲಿವೊಥೈರಾಕ್ಸಿನ್ T3 ಆ್ಯಂಡ್ T4 ಲೆವೆಲ್ಸ್, ಲಿವೊಥೈರಾಕ್ಸಿನ್ ಆ್ಯಂಡ್ ಥೈರಾಯ್ಡಿನ್ ಥೈರೋನಿನ್ ಅಂತ ಲೆವೆಲ್ಸ್ ಇರ್ತಾವೆ, ಎರಡು ಟೆಸ್ಟ್ ಇರ್ತಾವೆ. ಅದರ ಜೊತೆಗೆ ನಾವು TSH ಲೆವೆಲ್ಸು ಚೆಕ್ ಮಾಡ್ತೀವಿ. ಆ್ಯಂಡ್ ಒನ್ಸ್ ಅದು ಹೈಪೋಥೈರಾಯ್ಡಿಸಮ್ ಏನಾಗಿರ್ತೈತೆ ಅಂದರೆ T3 ಮತ್ತು ಇದು ಲಿವೊಥೈರಾಕ್ಸಿನ್ ಮತ್ತು ಅದು ಥೈರಾಯ್ಡ್ ಥೈರೋನಿನ್ ಅದು ಎರಡು ದರ ಕಡಿಮೆ ಆಗಿರ್ತೈತಿ. ಅದರಿಂದ TSH ಲೆವೆಲ್ ಹೆಚ್ಚಿಗೆ ಆಗುತ್ತೆ. ಸೊ ನಾವು ನಾರ್ಮಲ್ ಅದು ಥೈರಾಯ್ಡ್ ರಿಪೋರ್ಟ್ ಮಾಡಿದ್ರೆ ಅದು ಮೂರು ರಿಪೋರ್ಟ್ ಮಾಡಿರ್ತಾವೆ ನಾವು. ಆ್ಯಂಡ್ ಇನ್ನೊಂದು ಟೆಸ್ಟ್ ಏನು ಮಾಡ್ತೀವಿ ಅಂದರೆ ಥೈರಾಯ್ಡಿಂದ ಅದು ಥೈರಾಯ್ಡ್ ಗ್ಲ್ಯಾಂಡ್ ಇದು ಗ್ರಂಥಿಯಿಂದ ಒಂದು ಸ್ಕ್ಯಾನಿಂಗ್ ಬಂದು ಮಾಡಿ ನೋಡ್ತೀವಿ. ಅದರಿಂದಲ್ಲಿ ಗುರುತಾಗುತ್ತೆ ನಮಗೆ ಬಾವು ಇದೆ, ಏನು ಸ್ವೆಲ್ಲಿಂಗ್ ಇದೆ, ಏನು ಗಂಟಾಗಿದೆ, ಏನಾಗಿದೆ ಅಂತ ಗುರುತಾಗುತ್ತೆ. ಆ್ಯಂಡ್ ಇದು ಎರಡು ಕಂಬೈನ್ ಮಾಡಿ ನಾವೊಂದು ಡಯಾಗ್ನೋಸಿಸ್ ಮಾಡ್ತೀವಿ. ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಆಗೋದು ಕಾರಣ ಏನಂದರೆ ಅದು ಒಂದು ದೊಡ್ಡ ಪ್ರಶ್ನೆ. ಅದರಲ್ಲಿ ಭಾಳಷ್ಟು ಕಾಸಸ್ ಇರ್ತಾವೆ. ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಕಾಮನ್ ಕಾಸ್ ಏನಿರ್ತೈತೆ ಅಂದರೆ ಆಟೋಇಮ್ಯುನಿಟಿ. ಆಟೋಇಮ್ಯುನಿಟಿ ಅಂದರೆ ಏನು? ಫಸ್ಟ್, ಇಮ್ಯುನಿಟಿ ಅಂದರೆ ಶರೀರದಲ್ಲಿ ವೇರಿಯಸ್ ಬ್ಯಾಕ್ಟೀರಿಯಾ, ವೈರಸ್ಸು ಮತ್ತು ಬೇರೆ ಎಲ್ಲ ಹೊರಗಡೆಯಿಂದ ಕೀಟಾಣುಗಳಿಗೆ ವಿರುದ್ಧ ಒಂದು ಕೆಲಸ ಮಾಡೋಕ್ಕೆ ಒಂದು ಇಮ್ಯುನಿಟಿ ಇರ್ತೈತಿ. ಕೆಲವು ಈ ಇಮ್ಯುನಿಟಿಯಲ್ಲಿ ಆ್ಯಂಟಿಬಾಡೀಸ್ ಇರ್ತಾವೆ, ಒಂದು ಟಿ ಸೆಲ್ಸ್ ಇರ್ತಾವೆ, ಬಿ ಸೆಲ್ಸ್ ಅಂತ ಇರ್ತಾವೆ. ಕೆಲವು ಟೈಮ್ ಈ ಇಮ್ಯುನಿಟಿ ಏನು ಇರ್ತೈತಲ್ಲ ಅದರಿಂದ ಇಫೆಕ್ಟ್ ನಾರ್ಮಲ್, ಅದು ಅವರು ಕೆಲಸ ಮಾಡೋದು ನಾರ್ಮಲ್ ಕೆಲಸ ಬಿಟ್ಟು ಶರೀರದ ತಂತಾನೇ ಅದು ನಾರ್ಮಲ್ ಥೈರಾಯ್ಡ್ ಮೇಲೆ ಆ್ಯಂಟಿಬಾಡಿ ಇಫೆಕ್ಟ್ ಬರ್ತಾವೆ. ಬೇರೆ ಬೇರೆ ಆ್ಯಂಟಿಬಾಡೀಸ್ ಇರ್ತಾವೆ. ಆ್ಯಂಡ್ ಮುಖ್ಯವಾದಂದು ಇತ್ತಂದರೆ ಅದು ಆ್ಯಂಟಿಟಿಪಿ ಆ್ಯಂಟಿಬಾಡಿ ಅಂತಿರ್ತೈತಿ, ಆ್ಯಂಡ್ TSH ರಿಸೆಪ್ಟರ್ ಆ್ಯಂಟಿಬಾಡಿ ಅಂತಿರ್ತೈತಿ. ಅದು ಆ ಆ್ಯಂಟಿಬಾಡಿ ನಮ್ಮ ಥೈರಾಯ್ಡ್ ವಿರುದ್ಧ ಕೆಲಸ ಮಾಡಿ ಎಲ್ಲ ಥೈರಾಯ್ಡ್ ಡಿಸ್ಟ್ರಾಯ್ ಮಾಡಿಬಿಡ್ತೈತಿ. ಅದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಬ್ಲಡ್ಡಲ್ಲಿ ಥೈರಾಯ್ಡ್ ಹಾರ್ಮೋನ್ ದರ ಕಡಿಮೆ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ ದರ ಕಡಿಮೆ ಆತಂದರೆ ವೇರಿಯಸ್ ಎಲ್ಲ ಸಿಂಪ್ಟಮ್ಸ್ನ ಏನು ಹೇಳಿದಲ್ಲ ಎಲ್ಲ ಸಿಂಪ್ಟಮ್ಸ್ ಮ್ಯಾನಿಫೆಸ್ಟ್ ಆಗ್ತಾವೆ. ಸೊ ಕಮಿಂಗ್ ಟು ದಿಸ್ ಒನ್, ಅದರಲ್ಲಿ ಏನಿರ್ತೈತೆ ಅಂದರೆ ದರ ಕಡಿಮೆ ಆತಂದರೆ ವೇರಿಯಸ್ ಸಿಂಪ್ಟಮ್ಸ್ ಆಗ್ತಾವೆ. ಸೊ ವೆನೆವರ್ ವಿ ಆರ್ ಸೆಕೆಂಡ್ ಕಾಸ್ ಏನಿರ್ತೈತೆ ಅಂದರೆ ಅಯೋಡಿನ್ ಡೆಫಿಷಿಯನ್ಸಿ ಅಂದರೆ ಶರೀರದಲ್ಲಿ ಅಯೋಡಿನ್ ಕೊರತೆ. ಸೊ ಅಯೋಡಿನ್ ಕಡಿಮೆ ಆತಂದರೆ ಶರೀರದಲ್ಲಿ ಥೈರಾಯ್ಡ್ ಹಾರ್ಮೋನ್ ಸಿಂಥಸಿಸ್ ಸರಿಯಾಗಿ ಆಗಂಗಿಲ್ಲ. ಸೊ ಅದರಿಂದ ಮೊದಲಿನ ಕಾಲದಲ್ಲಿ ನಾರ್ಮಲ್ ಸಾಲ್ಟ್ ಏನು ಯೂಸ್, ಈಗ ಕಾಲದಲ್ಲಿ ನಾವು ಅಯೋಡೈಸ್ ಸಾಲ್ಟ್ ಯೂಸ್ ಮಾಡ್ತೀವಿ ಎಲ್ಲರೂ. ಸೊ ಮೊದಲಿನ ಕಾಲದಲ್ಲಿ ನಾರ್ಮಲ್ ಸಾಲ್ಟ್ ಯೂಸ್ ಮಾಡ್ತಿದ್ವಿ, ನಾನ್ ಅಯೋಡೈಸ್ ಸಾಲ್ಟ್ ಯೂಸ್ ಮಾಡ್ತಿದ್ವು. ಅದರಿಂದ ಶರೀರದಲ್ಲಿ ಅಯೋಡಿನ್ ದರ ಕಡಿಮೆ ಆಗುತ್ತೆ. ಅಯೋಡಿನ್ ದರ ಕಡಿಮೆ ಆಗತ್ತಂದ್ರೆ ಥೈರಾಯ್ಡ್ ಹಾರ್ಮೋನ್ ದರ ಕಡಿಮೆ ಆಗುತ್ತೆ. ಬಟ್ ಈ ಕಾಲದಲ್ಲಿ ಎಲ್ಲರೂ ಅಯೋಡೈಸ್ ಸಾಲ್ಟ್ ಯೂಸ್ ಮಾಡ್ತಾರೆ. ಸೊ ಅಯೋಡಿನ್ ಕೊರತೆ ಆಗೋದು ಭಾಳ ಕಡಿಮೆ ಇರ್ತೈತಿ. ಕೆಲವು ಟೈಮ್ ಏನಾಗುತ್ತೆ, ಥೈರಾಯ್ಡಿಂದ ಏನಾದ್ರು ಗಂಟು ಗಂಟು ಆಗಿ ಆಪರೇಷನ್ ಮಾಡಿರ್ತಾರೆ. ಆಪರೇಷನ್ ಆತಂದ್ರೂ ಅದರಲ್ಲಿ ಏನು ಮಾಡ್ತಾರೆ, ನಮ್ಮ ನಾರ್ಮಲ್ ಥೈರಾಯ್ಡ್ ಎಲ್ಲ ತೆಗೆದಾಗ್ಬಿಡ್ತಾರೆ. ಸೊ ಶರೀರದಲ್ಲಿ ಥೈರಾಯ್ಡ್ ಉತ್ಪತ್ತಿನೂ ಕಡಿಮೆ ಆಗಿಬಿಡ್ತೈತಿ. ಬಿಕಾಸ್ ನಾರ್ಮಲ್ ಥೈರಾಯ್ಡ್ ತೆಗೆದು ಬಿಡ್ತಾರೆ. ಸೊ ಉತ್ಪತ್ತಿ ಕಡಿಮೆ ಆತಂದರೆ ಅದು ಬ್ಲಡ್ಡಲ್ಲಿ ಥೈರಾಯ್ಡ್ ಹಾರ್ಮೋನ್ ದರ ಕಡಿಮೆ ಆಗಿ ಹೈಪೋಥೈರಾಯ್ಡಿಸಮ್ ಆಗಿಬಿಡ್ತೈತಿ. ಆ್ಯಂಡ್ ಈ ಕೆಲವು ಟೈಮ್ ಏನಾಗುತ್ತೆ, ಬೇರೆ ಬೇರೆ ಕಾರಣಕ್ಕೆ ರೇಡಿಯೇಷನ್ ಥೆರಪಿ ಕೊಡ್ತೀವಿ ನಾವು. ಕೆಲವು ಟೈಮ್ ಮುಖದ ಮೇಲೆ ಕ್ಯಾನ್ಸರ್ ಆಯಿತು, ಬಾಯಿನ ಕ್ಯಾನ್ಸರ್ ಆಯಿತು, ಏನಾರು ಆತಂದರೆ ನಾವು ಕೆಲವು ಟೈಮ್ ರೇಡಿಯೇಷನ್ ಥೆರಪಿ ಕೊಡ್ತೀವಿ. ಆ ರೇಡಿಯೇಷನ್ ಥೆರಪಿಯಿಂದ ಕೆಲವು ಟೈಮ್ ಅದು ಥೈರಾಯ್ಡ್ ಡಿಸ್ಟ್ರಾಯ್ ಆಗಿಬಿಡ್ತೈತಿ. ಅದರಿಂದ ಥೈರಾಯ್ಡ್ ದರ ಕಡಿಮೆ ಆಗಿ ಹೈಪೋಥೈರಾಯ್ಡಿಸಮ್ ಅಂತೀವಿ. ಆ್ಯಂಡ್ ಇನ್ನೊಂದು ಕೆಲವು ಟೈಮ್ ಏನಿರ್ತೈತಿ, ಕೆಲವು ಹಾರ್ಟಿನ ಗುಳಿಗೆ ಇರ್ತಾವೆ, ಹಾರ್ಟಿಂದ ಔಷಧಿ ಇರ್ತಾವೆ, ಲೈಕ್ ಅಮಿಯೋಡರನ್ ಅಂತ ಒಂದು ಔಷಧಿ ಇರ್ತೈತಿ. ಅದರಿಂದನೂ ಥೈರಾಯ್ಡಿನ ದರ ಹೆಚ್ಚು ಕಡಿಮೆ ಆಗಿ ಹೈಪೋಥೈರಾಯ್ಡಿಸಮ್ ಆಗುತ್ತೆ. ಕೆಲವು ಟೈಮ್ ಕೆಲವು ಮನೋರೋಗಿಂದ ಔಷಧಿ ಇರ್ತಾವೆ, ಲೈಕ್ ಲಿಥಿಯಂ ಅಂತ ಒಂದು ಔಷಧಿ ಇರ್ತೈತಿ. ಅದರಿಂದನೂ ಅದು ದರ ಥೈರಾಯ್ಡ್ ಹಾರ್ಮೋನ್ ದರ ಹೆಚ್ಚು ಕಡಿಮೆ ಆಗಿ ಹೈಪೋಥೈರಾಯ್ಡಿಸಮ್ ಆಗುತ್ತೆ. ಸೊ ಈ ಥರ ವೇರಿಯಸ್ ವೇರಿಯಸ್ ಕಾಸಸ್ ಇರ್ತಾವೆ. ಆ್ಯಂಡ್ ಬಟ್ ಡಯಾಗ್ನೋಸಿಸಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಅದು ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡಿ ನೋಡ್ತೀವಿ. ಅದಾದಮೇಲೆ ನಾವು ಎದಕ್ಕೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿದೆ ಅದರ ಸಲುವಾಗಿ ಅಡ್ಮಿಟ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಒಂದು ಸ್ಕ್ಯಾನಿಂಗ್ ಒಂದು ಮಾಡಿ ನೋಡ್ತೀವಿ, ಅದರಲ್ಲಿ ಏನಾದ್ರು ಭಾವ ಬಂದಿದೆ ಏನಂದರೆ ಕೆಲವು ಟೈಮ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ ನಾವು. ಥೈರಾಯ್ಡಲ್ಲಿ ಏನಾದ್ರು ಇನ್ಫ್ಲಮೇಷನ್ ಆಗಿ ಇನ್ಫೆಕ್ಷನ್ ಆಗಿ ಕೆಲವು ಟೈಮ್ ಥೈರಾಯ್ಡ್ ದರ ಕಡಿಮೆ ಆಗಿರ್ತೈತಿ, ಅದನ್ನು ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಆ್ಯಂಡ್ ಇನ್ನೊಂದು ಏನಿರ್ತೈತಿ ಅಂದರೆ ಅದು ಆ್ಯಂಟಿ ಟಿ ಪಿ ಯು ಆ್ಯಂಟಿಬಾಡಿ ಅಂತ ಒಂದು ಟೆಸ್ಟ್ ಇರ್ತೈತಿ. ಆ್ಯಂಟಿ ಟಿ ಪಿ ಯು ಆ್ಯಂಟಿಬಾಡಿ ಅಂತ ಟೆಸ್ಟ್ ಮಾಡಿ ನೋಡ್ತೀವಿ. ಆ್ಯಂಟಿ ಟಿ ಪಿ ಯು ಆ್ಯಂಟಿಬಾಡಿ ಹೆಚ್ಚಿಗೆ ಆತಂದರೆ ಅದು ಆಟೋಮ್ಯುನಿಟಿ ಅಂತ ಹೇಳಿದ್ರಲ್ಲ, ಅದು ಆ್ಯಂಟಿಬಾಡಿ ಹೆಚ್ಚಿಗೆ ಆಗಿ ಅದು ಥೈರಾಯ್ಡಿಗೆ ಡಿಸ್ಟ್ರಾಯ್ ಮಾಡಿ ಬಿಡ್ತೈತಿ. ಆ ಕಂಡೀಷನ್ಗೆ ನಾವು ಒಂದು ಸ್ಪೆಸಿಫಿಕ್ ಹೆಸರು ಇಡ್ತೀವಿ, ಹಶಿಮೊಟ್ಟು ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಹಶಿಮೊಟ್ಟು ಕಾಯಿಲೆ ಅಂದ್ರೇನು, ಆ್ಯಂಟಿ ಟಿ ಪಿ ಯು ಆ್ಯಂಟಿಬಾಡಿ ಹೆಚ್ಚಿಗೆ ಆಗಿ ಥೈರಾಯ್ಡ್ ಡಿಸ್ಟ್ರಾಯ್ ಆಗಿ ಥೈರಾಯ್ಡ್ ಬ್ಲಡ್ಡಲ್ಲಿ ರಕ್ತದಲ್ಲಿ ಥೈರಾಯ್ಡ್ ದರ ಕಡಿಮೆ ಆಗಿಬಿಡ್ತೈತಿ. ಸೊ ಈ ಥರ ವೇರಿಯಸ್ ಕಾಸಸ್ ಇರ್ತಾವೆ. ಸೊ ನಾವು ಡಯಾಗ್ನೋಸಿಸಲ್ಲಿ ಮೊದಲು ನಾವು ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡಿ ನೋಡ್ತೀವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಥೈರಾಯ್ಡ್ ಹಾರ್ಮೋನಿಂದ ಏನಿರ್ತೈತೆ, ಏನು ಕ್ರಿಯೆ ಏನಿರ್ತೈತೆ ಅಂದರೆ ಶರೀರದಲ್ಲಿ ಮಹಿಳೆಯರಲ್ಲಿ ಇದು ಫರ್ಟಿಲಿಟಿ ಅಂದರೆ ಮಕ್ಕಳಾಗೋದು ಕೆಪಬಿಲಿಟಿ ಮೇಲೆ ಥೈರಾಯ್ಡ್ ಹಾರ್ಮೋನಿಗೆ ಭಾಳ ಇಫೆಕ್ಟ್ ಆಗುತ್ತೆ. ಸೊ ಅದು ಮುಟ್ಟಿನ ಸೈಕಲ್ಸ್ ಇರ್ರೆಗ್ಯುಲರ್ ಮಾಡೋದು ಅದು ಎಲ್ಲ ಇಶ್ಯೂಸ್ ಆಗ್ತಾವೆ. ಸೊ ಇದು ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡಿ ನೋಡ್ತೀವಿ. ಮೆನಿ ಟೈಮ್ಸ್ ಭಾಳಷ್ಟು ಟೈಮ್ ಥೈರಾಯ್ಡ್ ಚೆಕ್ ಮಾಡೋಕ್ಕೆ ನಾವು ಸ್ಪೆಸಿಫಿಕ್ ಹೋಗೋಂಗಿಲ್ಲ ಹಾಸ್ಪಿಟ್ಲಿಗೆ. ನಮಗೇನಾದ್ರು ತೊಂದರೆ ಆದಮೇಲೆ ಅದು ಇನ್ಸಿಡೆಂಟಲಿ ಯಾರು ಡಾಕ್ಟರ್ ಚೆಕ್ ಮಾಡಿ ನೋಡ್ತಾರೆ ಥೈರಾಯ್ಡ್ ಆಗಿ ಅಂತ ಹೇಳಿಬಿಡ್ತಾರೆ. ನಮಗೇನು ಅಷ್ಟು ಪ್ರಾಮಿನೆಂಟ್ ಸಿಂಪ್ಟಮ್ಸ್ ಏನು ಇರೋಂಗಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಹಾಗೆ ಆಗಿರ್ತೈತೆ ಅದು. ಸೊ ಇನ್ಸಿಡೆಂಟಲಿ ನಾವು ಬೇರೆ ಯಾರದು ಯಾವುದೇ ಕಾರಣಕ್ಕೆ ಆಪರೇಷನ್ ಸಲುವಾಗಿ ನಾವು ಏನಾದ್ರು ಇದು ಮಾಡಿದರೆ ಆವಾಗ ಗುರುತಾಗುತ್ತೆ. ನಾವು ಕಮಿಂಗ್ ಟು ಟ್ರೀಟ್ಮೆಂಟ್ ಪಾರ್ಟ್, ಟ್ರೀಟ್ಮೆಂಟ್ ಏನು ಕೊಡ್ತೀವಿ ಅಂದರೆ ಸಿ ಹೈಪೋಥೈರಾಯ್ಡಿಸಮ್ ಏನಂದರೆ ಥೈರಾಯ್ಡ್ ದರ ಕಡಿಮೆ ಆಗಿರ್ತೈತಿ. ಸೊ ಟ್ರೀಟ್ಮೆಂಟ್ ನಾವು ಬೇರೆ ಏನು ವಿಶೇಷ ಔಷಧಿ ಏನು ಕೊಡೋಂಗಿಲ್ಲ. ಏನದು ಥೈರಾಯ್ಡ್ ಇದು ಹಾರ್ಮೋನ್ ಕಡಿಮೆ ಆಗಿರ್ತಾವಲ್ಲ, ಅದೇ ಥೈರಾಯ್ಡ್ ಹಾರ್ಮೋನ್ ನಾವು ಹೊರಗಿಂದ ನ್ಯಾಚುರಲ್ ಹಾರ್ಮೋನ್ಸು ಟ್ಯಾಬ್ಲೆಟ್ಸ್ ಫಾರ್ಮಲ್ಲಿ ಕೊಡ್ತೀವಿ. ಸೊ ಲಿವೋಥೈರಾಕ್ಸಿನ್ ಅಂತೀವಿ ನಾವು. ಅದು ಬೇರೆ ಬೇರೆ ಕಂಪ್ನಿ ಟ್ಯಾಬ್ಲೆಟ್ ಅಥವಾ ಒಂದು ಬಾಟಲ್ ಇರ್ತೈತಿ, ಡೈಲಿ ಮುಂಜಾನೆ ಒಂದು ಗುಳಿಗೆ ತೊಳಕ್ಕೆ ಹೇಳ್ತೀವಿ ನಿಮಗೆ. ಅದು ನಿಮ್ಮ ಬಾಡಿ ವೇಟ್ ಪ್ರಮಾಣ ಅದು ಡೋಸ್ ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಬಾಡಿ ವೇಟ್ ಪ್ರಮಾಣ ನಿಮ್ಮ ಡೋಸ್ ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಅದು ಟ್ಯಾಬ್ಲೆಟ್ ನೀವು ರೆಗ್ಯುಲರ್ ತೊಗೋಬೇಕು, ಡೈಲಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ತೊಗೋತೀರಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿರ್ತೈತೆ ಅಂದರೆ ಅದು ಗುಳಿಗೆ ತೊಡೋ ಮೇಲೆ ಖಾಲಿ ಹೊಟ್ಟೆ ಮೇಲೆ ತೊಗೋಬೇಕು. ಆ್ಯಂಡ್ ಗುಳಿಗೆ ತೊಂದ ಮೇಲೆ ಒಂದು ತಾಸು ಮಟ್ಟ ನೀವೇನು ತಿನ್ನಬಾರ್ದ್ರಿ. ಏನಾರತಿ ಇರ್ತೈತಿ, ಅದು ಸಣ್ಣದ ಟ್ಯಾಬ್ಲೆಟ್ ಇರ್ತೈತಿ, ಅದರಲ್ಲಿ ಔಷಧಿ ಇದು ಥೈರಾಯ್ಡ್ ಹಾರ್ಮೋನ್ ಇರೋದು, ಅದನ್ನು ಭಾಳ ವೀಕ್ ಇದು ಇರ್ತೈತೆ, ಅದು ಸೆನ್ಸಿಟಿವ್ ಇರ್ತೈತಿ. ಸೊ ಅದು ತೊಂದಮೇಲೆ ಅದ್ರ ಮೇಲೆ ಮತ್ತೆ ನೀವು ಏನಾದ್ರು ತಿಂದರೆ ಮತ್ತು ಅದು ಗುಳಿಗೆ ಇಫೆಕ್ಟ್ ಸರಿ ಬರೋಂಗಿಲ್ಲ. ಸೊ ಗುಳಿಗೆ ತೊಂದಮೇಲೆ ನೀವು ಒಂದು ತಾಸು ಗ್ಯಾಪ್ ಬಿಡಬೇಕು. ಅದು ಡಾಕ್ಟರ್ ನಿಮಗೆ ಅದು ಡೋಸ್ ಕೊಟ್ಟಿರ್ತಾರೆ, ಅದು ರೆಗ್ಯುಲರಾಗಿ ತೊಗೊಂಡು ಹೋಗಬೇಕು. ಆ್ಯಂಡ್ ಎವ್ರಿ ಒನ್ಸ್ ಇನ್ ತ್ರೀ ಮೂರು ತಿಂಗಳಲ್ಲಿ ಅಂದರೆ ನಾಲ್ಕು ತಿಂಗಳಕ್ಕೊಮ್ಮೆ ನೀವು ಅದು ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡ್ಕೊಂಡು ನೋಡ್ಕೊತಿರ್ಬೇಕು. ಸೊ ಇದು ಟ್ರೀಟ್ಮೆಂಟ್ ಪಾಯಿಂಟ್ ಇರ್ತೈತಿ. ಇನ್ನು ಹೈಪೋಥೈರಾಯ್ಡಿಸಮ್ ಇರೋರು ಯಾವ ಆಹಾರವನ್ನು ತೊಗೋಬೇಕಂತೀರಿ? ಆಹಾರಲ್ಲಿ ಆ ಥರ ಸ್ಪೆಸಿಫಿಕ್ ಆಹಾರ ಏನಿರಂಗಿಲ್ಲ ರೀ. ಮೋಸ್ಟ್ ಇಂಪಾರ್ಟೆಂಟ್ ಏನಿರ್ತೈತಂದರೆ ನೀವು ಪೌಷ್ಟಿಕ ಆಹಾರವನ್ನು ತೊಗೋಬೇಕು. ಅದರಲ್ಲಿ ಎಲ್ಲ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಠೀಕ್. ಆ್ಯಂಡ್ ಇದು ಎಲ್ಲ ಪ್ರೊಸೆಸ್ಡ್ ಫುಡ್ ಇರ್ತೈತಲ್ಲ, ಪ್ರೀ ಪ್ಯಾಕ್ಡ್ ಫುಡ್ ಇರ್ತೈತಿ, ಅಲ್ಲಿ ಅದರಲ್ಲಿ ಕೆಲವು ಟೈಮ್ ಭಾಳಷ್ಟು ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಆ ಕೆಮಿಕಲ್ಸಿಂದನೂ ಥೈರಾಯ್ಡ್ ಹೆಚ್ಚು ಕಡಿಮೆ ಆಗಿ ಹೈಪೋಥೈರಾಯ್ಡಿಸಮ್ ಆಗೋದು ರಿಸ್ಕ್ ಇರ್ತೈತಿ. ಸೊ ಅದು ಎಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಕೆಲವು ಫ್ರೂಟ್ಸ್ ಇರ್ತಾವೆ, ಅದರಲ್ಲಿ ಗ್ಲೈಕೋಜನ್ಸ್ ಅಂತೀವಿ ನಾವು ಅದಕ್ಕೆ, ಅದು ತಿಂದರೆ ಥೈರಾಯ್ಡ್ ಫಂಕ್ಷನ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲಿ ಒಂದು ಕ್ಯಾಬೇಜು, ಕಾಲಿಫ್ಲವರು ಆ್ಯಂಡ್ ಸೋಯಾಬೀನ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಕಾಮನ್ಲಿ ಯೂಸ್ ಆಗೋದು ಇದು ಮೂರು ತಿಂಗಳು. ಇದು ಇದನ್ನು ಹೇಳ್ತಾರೆ ಅವಾಯ್ಡ್ ಮಾಡಬೇಕಂದ್ರೆ. ಬಟ್ ಈವನ್ ಇದು ಈ ಫುಡ್ಸನ್ನು ನೀವು ಕರೆಕ್ಟಾಗಿ ಬಾಯ್ಲ್ ಮಾಡಿ ಕರೆಕ್ಟಾಗಿ ಕುಕ್ ಮಾಡ್ತೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಡ್ವೈಸಬಲ್ ಏನಿರ್ತೈತೆ ಅಂದರೆ ಇದು ಕ್ಯಾಬೇಜು, ಕಾಲಿಫ್ಲವರ್, ಇದು ಗ್ಲೈಕೋಜೆನಿಕ್ ಏನಿರ್ತೈತಲ್ಲ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಸೋಯಾ. ಅಂದರೆ ಈ ಹೈಪೋಥೈರಾಯ್ಡಿಸಮ್ನಲ್ಲಿ ವ್ಯಾಯಾಮದ ಪಾತ್ರ ಏನಂತೀರಿ? ಹಾಂ, ಸೀನ್ ಇದು ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ, ಹೈಪೋಥೈರಾಯ್ಡಿಸಮಲ್ಲಿ ಶರೀರದಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಿಗೆ ಆಗುತ್ತೆ. ಫ್ಯಾಟ್ ಕಂಟೆಂಟ್ ಹೆಚ್ಚಿಗೆ ಆಗಿ ವೇಟ್ ಹೆಚ್ಚಿಗೆ ಆಗಿರ್ತೈತಿ. ಸೊ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿರಿ, ವಾಕಿಂಗ್ ಮಾಡಬೇಕು, ರೆಗ್ಯುಲರ್ ಸೈಕ್ಲಿಂಗ್ ಮಾಡಬೇಕು, ಯೋಗಾಸನ ಮಾಡ್ಬೋದು, ರೆಗ್ಯುಲರ್ ಪ್ರಾಣಾಯಾಮ ಮಾಡಿರಿ. ಅದರಿಂದ ಏನಾಗುತ್ತೆ, ನಿಮ್ಮ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗುತ್ತೆ. ಡಾಕ್ಟರ್ ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ, ಯಾರು ಮಾತಾಡಿದ್ರೆ? ನಿಮ್ಮ ರೇಡಿಯೋ ಸೆಟ್ಟನ್ನ ಸ್ವಲ್ಪ ದೂರ ಇಡಿ. ನಿಮ್ಮ ನಿಮ್ಮ ಮೊದಲು ನಿಮ್ಮ ರೇಡಿಯೋ ಸೆಟ್ಟನ್ನ ದೂರ ಇಡಿ. ಹಾಂ, ಇವಾಗ ಕೇಳಿ, ಪ್ರಶ್ನೆ ಕೇಳಿ. ತಮ್ಮ ಹೆಸರು ಏನಂದ್ರಿ? ಸಂಜು ಮಾನೆ ಸರ್. ಸಂಜು ಮಾನೆ. ಸಂಜು ಮಾನೆ ಅವರೇ ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ, ಉತ್ತರ ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆದ್ರೆ ಎರಡು ತಿಂಗಳ ಸರ್ ನಾವು ಇಲ್ಲಿ ಪ್ರೈವೇಟ್ ತೋರಿಸಿ ಸರ್, ಇಲ್ಲೇ ಸರ್. ಏನಾಯ್ತು ಈಗ ಇವ್ರಿಗೆ ನಾವು ಪಾಟ್ರ ಸರ್ ತೋರಿಸಿ ಸರ್, ಮೂರು ತಿಂಗಳ ಆಯ್ತಾ ಥೈರಾಯ್ಡ್ ಆಗಿತ್ತು ಅಂತ ಹೇಳಕ್ರಿ. ಅದ್ರ ಬರೀ ಅವ್ರ ಟಾನಿಕ್ ಗೋಳಿನ ಕೊಡಕ್ರಿ ಸರ್. ಆಯ್ತು, ಟಾನಿಕ್ ಗೋಳಿನ ಕೊಡ್ರಿ, ಒಂದ್ ತಿಂಗಳ ಡೈಲಿ ಒಂದ್ ಗೋಳಿ ಸಾಯಂಕಾಲ ತಗೋದ್ರಿ. ಆಯ್ತು, ಈಗ ಕೇಳೋಣ, ನಿಮ್ಗೆ ಏನ್ ತ್ರಾಸ ಇಲ್ಲ, ತ್ರಾಸ ಆಯ್ತು ಯಾವಾಗ ಆಪರೇಷನ್ ಮಾಡುವಂತಾರ್ರಿ ಸರ್? ನೋಡ್ರಿ, ಅದು ಥೈರಾಯ್ಡಲ್ಲಿ ಬೇರೆ ಬೇರೆ ಟೈಪ್ ಇರ್ತಾವ. ಕೆಲವು ಟೈಮ್ ಅದು ಥೈರಾಯ್ಡ್ ಕೆಲಸ ಮಾಡೋದು ಹೆಚ್ಚಿಗೆ ಆಗಿರ್ತೈತಿ, ಕೆಲವು ಟೈಮ್ ಕಡಿಮೆ ಆಗಿರ್ತೈತಿ, ಕೆಲವು ಟೈಮ್ ಥೈರಾಯ್ಡ್ ಕೆಲಸ ನಾರ್ಮಲ್ ಇರ್ತೈತಿ. ಬಟ್ ಥೈರಾಯ್ಡಲ್ಲಿ ಬಾವು ಬಂದಿರ್ತೈತೆ ಅದು. ಅದು ನಿಮ್ಮ ರಿಪೋರ್ಟ್ಸ್ ನೋಡಿದರೆ ಎಲ್ಲ ಸರಿಯಾಗಿ ಗುರುತಾಗುತ್ತೆ ಅದು ಏನಿದೆ ಅಂತ. ಸಂಜು ಮನೆಯವರೇ, ಒಂದು ಕೆಲಸ ಮಾಡಿರಿ, ತಾವು ತಮ್ಮ ರಿಪೋರ್ಟ್ಸು ಏನಾರು ಇದ್ರೆ ಹಾಸ್ಪಿಟ್ಲಿಗೆ ತೊಗೊಂಬರ್ರಿ, ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ತೊಗೊಂಬರ್ರಿ, ಡಾಕ್ಟರ್ ಇರ್ತಾರೆ, ಭೇಟಿಯಾಗ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಗುಲ್ಬರ್ಗ ಜಿಲ್ಲೆ ಶಾಬಾ ತಾಲೂಕಾ ಕಂಚನಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡೋದು ಸರ್. ಲಾಲ್ ಮೊಹಮ್ಮದ್ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ, ಬೇರೆಯವ್ರಿಗೆ ಅವಕಾಶ ಕೊಡಿ ಬೇಗ. ಡಾಕ್ಟರ್ ಸಾಹೇಬ್ರೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇದು ಈಗ ಥೈರಾಯ್ಡ್ ಆಗಿದೆ ಅಂತ ನಮ್ಗೆ ಕುತ್ತಿಗೆ ಮುಟ್ಟಿದ್ರೆ ಕೈ ಮುಟ್ಟಿದ್ರೆ ಗೊತ್ತಾಗುತ್ತ, ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಥೈರಾಯ್ಡ್ ಇದ್ದವರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಲೈಂಗಿಕ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಇದು ನಿಜನಾದ ಸತ್ಯನ ಅಥವಾ ಸುಳ್ಳು ಅಂತ ಕೇಳಬೇಕಾಗಿತ್ತು. ನೋಡ್ರಿ, ಇದು ಕೈ ಮುಟ್ಟರೆ ಏನು ಗುರುತಾಗಂಗಿಲ್ಲ, ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಆವಾಗೇ ಗುರುತಾಗುತ್ತೆ ಅದು. ಥೈರಾಯ್ಡ್ ಕನ್ಫರ್ಮ್ 100% ಗುರುತಾಗಬೇಕಂದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡಲೇಬೇಕು. ಬ್ಲಡ್ ಟೆಸ್ಟ್ ಮಾಡಲಾರ್ದಷ್ಟೇ ಹಾಗೆ ಕೈ ಮುಟ್ಟಿ ಥೈರಾಯ್ಡ್ ಇದಂದ್ರೆ ಹಂಗೆ ಆಗಂಗಿಲ್ಲರಿ. ಆ್ಯಂಡ್ ಇನ್ನೊಂದು ಏನಿರ್ತೈತಿ, ಅದು ಲೈಂಗಿಕ ಸಮಸ್ಯೆಯಲ್ಲಿ ಥೈರಾಯ್ಡ್ ಭಾಳ ಭಾಳಷ್ಟು ಜಾಸ್ತಿ ಆತಂದರೆ ಆವಾಗ ಕೆಲವು ಟೈಮ್ ಆಗುತ್ತೆ, ಎಲ್ಲರಿಗೂ ಆಗಂಗಿಲ್ಲ. ಸ್ವಲ್ಪ 20% 30% ಮಂದಿಯಲ್ಲಿ, ಬೋತ್ ಪುರುಷರಲ್ಲಿ ಮಹಿಳೆಯರಲ್ಲಿ ಇದು ಸ್ವಲ್ಪ ಲೈಂಗಿಕ ಸಮಸ್ಯೆ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ, ಸ್ವಲ್ಪ ತಮ್ಮ ರೇಡಿಯೋ ಸೆಟ್ ದೂರ ಇಡ್ರಿ. ಹಾಂ ಹೇಳ್ರಿ, ಯಾರು ಮಾತಾಡೋದು? ಹಾಂ ಈಶ್ವರಪ್ಪ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನೋಡ್ರಿ, ಥೈರಾಯ್ಡ್ ಅಂದರೆ ಅದರಲ್ಲಿನೂ ಮೂರ್ನಾಲ್ಕು ಟೈಪ್ ಇರ್ತಾವೆ ಹೈಪೋಥೈರಾಯ್ಡಿಸಮ್ನಲ್ಲಿ. ಒಂದು ಜನ್ಮಜಾತಿಯಿಂದ ಒಂದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಇರ್ತೈತಿ. ಅದು ಭಾಳ ಕಾಮನ್, ಅಷ್ಟೇನು ಕಾಮನ್ ಇರೋಂಗಿಲ್ಲ. ಬಟ್ ಕಾಮನ್ ಆಗಿ ಯಾವ ಏಜಲ್ಲಿ ಅಂದರೆ 25-35 ವರ್ಷ ಮಟ್ಟದಲ್ಲಿ ಜಾಸ್ತಿ ಬರ್ತೈತೆ ಅದು. ಆ್ಯಂಡ್ ಅದರಲ್ಲಿನೂ ಮಹಿಳೆಯರಿಗೆ ಜಾಸ್ತಿ ಇರ್ತೈತಿ. ಪುರುಷರಲ್ಲಿ ಅಷ್ಟೇನು ಕಾಮನ್ ಇರಂಗಿಲ್ಲ, ಬಟ್ ಮಹಿಳೆಯರಲ್ಲಿ ಜಾಸ್ತಿ ಇರ್ತೈತಿ. ಆ್ಯಂಡ್ ಇಟ್ ಈಸ್ 25-35 ವಯಸ್ಸಲ್ಲಿ ಜಾಸ್ತಿ ಬರ್ತೈತೆ ಅದು. ಈಗ ಕೆಲವು ಟೈಮ್ ಅದು 10-15 ವಯಸ್ಸಲ್ಲಿನೂ ಪ್ಯೂಬರ್ಟಲ್ ಏಜಲ್ಲಿನೂ ಜಾಸ್ತಿ ಬರ್ತೈತೆ ಅದು. ಮುಖ್ಯ ಲಕ್ಷಣಗಳಂದರೆ ಅದೇ ವಯಸ್ಸು, ವೀಕ್ನೆಸ್ ಬರೋದು, ವೇಟ್ ಗೇನ್ ಆಗುತ್ತೆ, ಆ್ಯಂಡ್ ಮುಟ್ಟಿನ ಹೆಚ್ಚು ಕಡಿಮೆ ಆಗುತ್ತೆ, ಆ್ಯಂಡ್ ಕತ್ತಿನ ಮುಂಭಾಗದಲ್ಲಿ ಒಂದು ಸ್ವೆಲ್ಲಿಂಗ್ ಬರ್ತೈತಿ, ಗ್ವಾಟರ್ ಬರ್ತೈತಿ, ಅದು ಎಲ್ಲ ಇರ್ತೈತಿ. ಈಶ್ವರಪ್ಪರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ನಮ್ಮ ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದ್ರಿ? ತಮ್ಮ ಹೆಸರು ರೀ? ಮರಿಯಪ್ಪ ಮಾಲ್ಗವ್ರಿ ಸರ. ಗದಿಗೆಪ್ಪ ಅವರ? ಹಲೋ ಹಲೋ, ತಮ್ಮ ಹೆಸರು ಏನು ಅಂದೆ? ಮುರುಗಪ್ಪ ಮಾಲ್ಗವ್ರಿ ಮಾತಾಡ್ರಿ ಸರ. ಮುರುಗಪ್ಪ? ಹಾ, ಡಾಕ್ಟರ್ ಇದಾರೆ, ಮಾತಾಡ್ರಿ, ತಮ್ಮ ಪ್ರಶ್ನೆ ನೇರವಾಗಿರ್ಲಿ. ತಾಂತ್ರಿಕ. ಹಾ ಹಲೋ, ಕಟ್ಟಾಯಿತು. ಹಾಂ ಡಾಕ್ಟ್ರ್, ಈಗ ಮುಖ್ಯವಾಗಿ ಎಲ್ಲರಲ್ಲಿ ಇರೋಂಥ ಪ್ರಶ್ನೆ ಏನಪ್ಪ ಅಂದರೆ, ಹೈಪೋಥೈರಾಯ್ಡಿಸಮ್ ಯಾಕೆ ಬರ್ತದೆ, ಅದು ಬಂದಾಗ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದು. ಹೈಪೋಥೈರಾಯ್ಡಿಸಮ್ ಯಾಕೆ ಬರ್ತೈತಂದ್ರಿ? ಸೊ ಅದರಲ್ಲಿ ಅದೇ ಹೇಳಿನಲ್ರಿ, ಅದು ಬಹಳಷ್ಟು ಕಾಸಸ್ ಇರ್ತಾವ. ಮೋಸ್ಟ್ ಕಾಮನ್ ಅಂದರೆ ಅದು ಆಟೋಇಮ್ಯುನಿಟಿ ಹಶಿಮೊಟೋ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಅದು ಶರೀರದ ಇಮ್ಯುನಿಟಿ ತಂತಾನೇ ಥೈರಾಯ್ಡ್ ವಿರುದ್ಧ ಕೆಲಸ ಮಾಡಿ ತಂತಾನೇ ಇದು ಬರ್ತೈತ್ರಿ ಅದು. ಸೊ ಆಟೋಇಮ್ಯುನಿಟಿ ಅಂದರೆ ಅದು ನಾರ್ಮಲ್ ಆಗಿ ಆಂಟಿಬಾಡೀಸ್ ಹೆಂಗೆ ಕೆಲಸ ಮಾಡ್ಬೇಕು ಹಂಗೆ ಕೆಲಸ ಮಾಡೋಂಗಿಲ್ಲ, ಅದು ಥೈರಾಯ್ಡ್ ವಿರುದ್ಧ ಕೆಲಸ ಮಾಡುತ್ತೆ, ಅದರಿಂದ ಇದು ಆಗುತ್ತೆ. ಒಂದು ಕಾಲ್ ಇದೆ. ಹಲೋ ಹಲೋ ಹಲೋ ಹಲೋ, ಡಾಕ್ಟ್ರೆ, ಈಗ ಮುಖ್ಯವಾಗಿ ಹೈಪೋಥೈರಾಯ್ಡಿಸಮ್ ಇರೋಂಥವ್ರು ಯಾವ ಆಹಾರವನ್ನು ತೊಗೊಂಡ್ರೆ, ಯಾವ ಆಹಾರ ಸೇವಿಸಿದರೆ ಒಳ್ಳೆಯದಂತೀರಿ? ಆಹಾರದಲ್ಲಿ ಸ್ಪೆಸಿಫಿಕ್ ಆ ಥರ ಏನು ಇರೋಂಗಿಲ್ಲರಿ. ನಾರ್ಮಲ್ ಪೌಷ್ಟಿಕ ಆಹಾರ ತೊಗೋಬೇಕು, ಹೊರಗಡೆಯಿಂದ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಇದು ಪ್ರೊಸೆಸ್ಡ್ ಫುಡ್ ಇರ್ತಾವಲ್ಲ ರೀ, ಪ್ರೀ ಪ್ಯಾಕ್ಡ್ ಫುಡ್ಸ್ ಇರ್ತಾವಲ್ಲ, ಅದರಲ್ಲಿ ಅವರು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಅದರಿಂದ ಅದಕ್ಕೆ ನಾವು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಇರ್ತೀವಿ. ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂದ್ರೆ ಈ ಕಾಲದಲ್ಲಿ ಭಾಳಷ್ಟು ಅದು ಕೆಮಿಕಲ್ ಬೇಸ್ಡ್ ಫಾರ್ಮಿಂಗ್ ಆಗಿ ಇದು ಎಲ್ಲ ಆಗಿ ಅದು ಫುಡ್ ಸೈಕಲಲ್ಲಿ ನಮ್ಮ ಊಟದಲ್ಲಿ ಭಾಳಷ್ಟು ಕೆಮಿಕಲ್ ಬಂದ್ಬಿಡ್ತಾವ. ಆ ಕೆಮಿಕಲಿಂದ ಥೈರಾಯ್ಡ್ ಹೆಚ್ಚು ಕಡಿಮೆ ಆಗಿ ಹೈಪೋಥೈರಾಯ್ಡಿಸಮ್ ಆಗ್ಬೋದು. ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು, ಆ್ಯಂಡ್ ಪ್ರೊಸೆಸ್ ಫುಡ್ ಅವಾಯ್ಡ್ ಮಾಡಬೇಕು. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ರೀ, ಯಾರು ಮಾತಾಡೋದ್ರಿ? ದುಂಡಪ್ಪ ಅವರೇ ಮಾತಾಡಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಹೇಳ್ರಿ. ಹಲೋ, ಸ್ಪಷ್ಟವಾಗಿಲ್ಲ ತಮ್ಮ ಧ್ವನಿ. ಯಾವ್ದ್ರಿಂದ ಬರುತ್ತೋ ಅದೇ, ಯಾವ್ದ್ರಿಂದ ಅದು ಹೇಳಿನಲ್ರಿ ಮುಂದೆ. ಅದು ಹೆಂಗಿರ್ತೈತೆ ಅಂದರೆ ಭಾಳಷ್ಟು ಕಾರಣ ಇರ್ತಾವೆ. ಕೆಲವು ಟೈಮ್ ಅದು ನೀವು ಊಟ ಗಿಟ್ಟ ಸರಿ ಮಾಡಿಲ್ಲ ಅಂದರೆ, ಹೊರಗಡೆ ಊಟ ಜಾಸ್ತಿ ಮಾಡೋದೆ, ಜಂಕ್ ಫುಡ್, ಅದೆಲ್ಲ ಕಾರಣ ಇರ್ತಾವೆ ರೀ. ಆ್ಯಂಡ್ ಸೆಕೆಂಡ್ ಏನಿರ್ತೈತೆ ಅಂದರೆ, ಇದು ಶರೀರದಲ್ಲಿ ಇಮ್ಯುನಿಟಿ ಹೆಚ್ಚು ಕಡಿಮೆ ಆಗಿನೂ ಥೈರಾಯ್ಡ್ ಬರ್ತೈತಿ. ಸೊ ಅದು ಪಿನ್ ಎಕ್ಸಾಕ್ಟ್ ಎದಕ್ಕಾಗತ್ತೆ ಅಂದರೆ ಹೇಳೋದು ಕಷ್ಟ ಇರ್ತೈತಿ. ಭಾಳಷ್ಟು ಕಾರಣ ಇರ್ತಾವೆ, ನಿಮ್ಮ ಊಟದಲ್ಲಿ ಇರ್ತೈತಿ, ನಿಮ್ಮ ಇದು ಇಮ್ಯುನಿಟಿ ಇರ್ತೈತಿ, ಭಾಳಷ್ಟು ಕಾರಣ ಇರ್ತಾವೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಯಾರ್ರಿ ಮಾತಾಡೋದು? ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಹಲೋ ಸರ್. ಹಾ ಹೇಳ್ರಿ ಹೇಳ್ರಿ. ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ. ಏನ್ರಿ ಥೈರಾಯ್ಡ್ ಎದ್ರಿಂದ ಬರ್ತೈತಿ? ಇದು ಮುಂದಿನ ಕಾಲ್ ಕೇಳಿದ್ರು, ಕಾಲ್ ಕೇಳಿದ್ರಲ್ರಿ. ಹಾ, ಅದು ಹೆಂಗಿರ್ತೈತ್ರಿ, ಭಾಳಷ್ಟು ಕಾರಣ ಇರ್ತಾವ. ಭಾಳ ಮಂದಿ ಇದೇ ಪ್ರಶ್ನೆ ಕೇಳಕ್ ಕಾಲ್ ಮಾಡತ್ತಾರ, ಪದೇ ಪದೇ ನಾನು ಅದೇ ಆನ್ಸರ್ ಕೊಟ್ಟಿನಿ. ಮುಂದಿನ ಕಾಲ್ ಕೇಳ್ಬೇಕಿತ್ತು. ನೀವು ನಾರ್ಮಲ್ ಉಪ್ಪನ್ನು ಬಳಸ್ಬೇಡ್ರಿ, ಅಯೋಡಿನ ಉಪ್ಪನ್ನು ಬಳಸ್ರಿ, ಆದಷ್ಟು ಇದು ಕಡಿಮೆ ಆಗುತ್ತೆ. ಓಕೆ ಹಲೋ ಡಾಕ್ಟ್ರೆ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೇಳೋಂಥದ್ದು ಥೈರಾಯ್ಡ್ ಹೇಗೆ ಬರುತ್ತೆ, ಥೈರಾಯ್ಡ್ ಬರೋದ್ರಿಂದ ನಾವು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ಬೋದು ಅನ್ನೋದೇ ಅವರ ಪ್ರಶ್ನೆಗಳಾಗಿದ್ದಾವೆ. ಈಗ ಹೈಪೋಥೈರಾಯ್ಡಿಸಮ್ ಗರ್ಭಧಾರಣೆ ಮೇಲೆ ಏನು ಪರಿಣಾಮ ಬೀರ್ತದೆ ನೋಡಿ? ಹೈಪೋಥೈರಾಯ್ಡಿಸಮ್ ಅಂದರೆ ಗರ್ಭಧಾರಣೆಯಲ್ಲಿ ನಾವು ಎರಡು ಜೀವ ಇರ್ತಾವೆ, ಒಂದು ಮಹಿಳೆ ಮತ್ತು ಅದು ಮಹಿಳೆ ಹುಟ್ಟದಲ್ಲಿ ಇರೋದು ಕೂಸು, ಎರಡು ಬಗ್ಗೆ ನಾವು ವಿಚಾರ ಮಾಡಬೇಕು. ಹೈಪೋಥೈರಾಯ್ಡಿಸಮ್ ಇದು ಥೈರಾಯ್ಡ್ ಇದು ಹೆಚ್ಚಿಗೆ ಆತಂದರೆ ಮಹಿಳೆ ಮೇಲೆ ಹಾರ್ಟಿನ ಮೇಲೆ ಸ್ವಲ್ಪ ಇಫೆಕ್ಟ್ ಆಗ್ಬೋದು, ಹಾರ್ಟಿನ ಪಂಪಿಂಗ್ ಎಲ್ಲ ಕಡಿಮೆ ಆಗುತ್ತೆ, ಆ್ಯಂಡ್ ಡೆಲಿವರಿ ಆಗೋ ಟೈಮ್ ಭಾಳಷ್ಟು ಕಾಂಪ್ಲಿಕೇಶನ್ ಆಗೋದು ರಿಸ್ಕ್ ಇರ್ತೈತಿ. ಆ್ಯಂಡ್ ಕೂಸಿನ ಮೇಲೆ ಏನಿರ್ತೈತೆ ಅಂದರೆ ಕೂಸಿನ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಬಟ್ ಏನಿರ್ತೈತಿ, ನೀವು ಕರೆಕ್ಟಾಗಿ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ನೀವು ಡಯಾಗ್ನೋಸಿಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲ ಸರಿ ಇರ್ತೈತಿ. ಓಕೆ, ಈಗ ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಯಾರು ಮಾತಾಡಿದ್ರಿ? ಸರ್, ನಾವು ಅಣ್ಣಾ ಸಾಹೇಬ್ ನಿಲ್ಗಾರ್ ಅಂತೇಳಿ. ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಹಲೋ, ನಮಸ್ಕಾರ. ನಮಸ್ತೆ ಡಾಕ್ಟರ್. ನಮಸ್ಕಾರ ಹೇಳಿ ಡಾಕ್ಟರ್. ಈಗ ಥೈರಾಯ್ಡ್ ಆಗಬಾರ್ದು ಅಂತೇಳಿ ಮುಂದಾಲೋಚನೆ ಏನು ಮಾಡಬೇಕು ಸರ್ ನಾವು? ಥೈರಾಯ್ಡ್ ಆಗಬಾರ್ದು ಅಂದರೆ ಅದೇ ಹೇಳಿನಲ್ರಿ, ಥೈರಾಯ್ಡ್ ಆಗಬಾರ್ದಂದ್ರೆ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಫಿಟ್, ಲೈಫ್ ಸ್ಟೈಲ್ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಬೇಕು. ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಊಟದಲ್ಲಿ ಎಲ್ಲ ಪೌಷ್ಟಿಕ ಆಹಾರ ತೊಗೋಬೇಕು, ಆ್ಯಂಡ್ ಇದು ಎಲ್ಲ ಜಂಕ್ ಫುಡ್ಸು ಹೊರಗಡೆಯಿಂದ ಪ್ರೀ ಪ್ರೊಸೆಸ್ಡ್ ಫುಡ್ ಏನು ಇರ್ತೈತಲ್ಲ, ಪ್ರೀ ಪ್ಯಾಕ್ಡ್ ಫುಡ್, ಅದೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ರೆಗ್ಯುಲರ್ ವಾಕಿಂಗ್ ಮಾಡಬೇಕು ರೀ, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಯೋಗ ಒಂದು ಪ್ರಾಬ್ಲಮ್ ಇದೆ, ಈಗ ಎಲ್ಲ ಕಾಳುಗಳನ್ನು ನೆನೆಸಿ ತಿನ್ಬೇಕಂತಲ್ಲ, ಅದರಿಂದ ಏನಾಗುತ್ತೆ? ಏನ್ರಿ? ಎಲ್ಲಾ ಕಾಳುಗಳನ್ನು ನೆನೆಸಿ ತಿನ್ಬೇಕಂತ ಹೇಳ್ತಿರಲ್ಲ, ಅದು ಹೆಂಗಿರ್ತೈತೆ ಅಂದ್ರೆ ಕೆಲವು ಫುಡ್ಸ್ ಅಲ್ಲಿ ಕೆಲವು ಕಂಪೋನೆಂಟ್ಸ್ ಇರ್ತಾವ, ಕೆಲವು ಇದರಲ್ಲಿ ಕೆಲವು ಪ್ರೋಟೀನ್ ಕಡಿಮೆ ಇರ್ತಾವ, ಕೆಲವು ಹೆಚ್ಚು ಕಡಿಮೆ ಇರ್ತಾವ. ಸೊ ಎಲ್ಲ ಸೇರಿ ತಿಂದ್ರೆ ಎಲ್ಲ ಕಂಬೈನ್ ಆಗಿ ಎಲ್ಲ ಸರಿ ಇರ್ತೈತೆ. ಅದು ಗುರ್ತಾತಲ್ರಿ, ಅದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಇದರಲ್ಲಿ ಕಡಿಮೆ ಇರ್ತೈತಿ, ಸ್ವಲ್ಪ ಇದರಲ್ಲಿ ಹೆಚ್ಚಿಗೂ ಇರ್ತೈತಿ. ಎಲ್ಲ ಸೇರ್ ಮಾಡಿದ್ರೆ ಎಲ್ಲ ಇದು ಬ್ಯಾಲೆನ್ಸ್ ಡೈಟ್ ಅಂತೀವಿ ನಾವು ಅದಕ್ಕೆ, ಎಲ್ಲ ಬ್ಯಾಲೆನ್ಸ್ ಮೇಂಟೈನ್ ಇರ್ತೈತ್ರಿ ಅದು. ಥ್ಯಾಂಕ್ ಯು ಡಾಕ್ಟರ್. ಈಗ ಥೈರಾಯ್ಡ್ ಔಷಧಿಯನ್ನು ಎಷ್ಟು ದಿನ ಮುಂದುವರಿಸ್ಬೇಕು ನೋಡ್ರಿ? ಅದರಲ್ಲಿ ಏನಿರ್ತೈತೆ ಅಂದರೆ ಇದು ಭಾಳಷ್ಟು ಪೇಷೆಂಟ್ಸಿಗೆ ಅದು ಸೇಮ್ ಕ್ವಶನ್ಸ್ ಇರ್ತೈತಿ ನೋಡ್ರಿ. ಅದು ಆಟೋಇಮ್ಯುನಿಟಿ ಪ್ರಮಾಣ ಅದು ಹಶಿಮೊಟೋ ಕಾಯಿಲೆ ಆತಂದರೆ ನೀವು ಲೈಫ್ ಲಾಂಗ್ ಥೈರಾಯ್ಡ್ ಗುಳಿಗೆ ತೊಗೋಬೇಕು. ಕೆಲವು ಟೈಮ್ ಏನಿರ್ತೈತಿ ಅದು ಕಾಯಿಲೆ ತಾನೇ ಕಡಿಮೆ ಆಗಿ ಅದು ಡೋಸೇಜ್ ಕಡಿಮೆ ಆಗುತ್ತೆ. ಕೆಲವು ಟೈಮ್ ಒಂದು 3-4 ಇಯರ್ಸ್ ಆದಮೇಲೆ ನಾವು ಡೋಸೇಜ್ ಕಡಿಮೆ ಮಾಡಿ ಬಂದ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ಕೆಲವು ಟೈಮ್ ಏನಿರ್ತೈತಿ ಲೈಫ್ ಲಾಂಗ್ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಆ್ಯಂಡ್ ಇನ್ನೊಂದು ಏನಿರ್ತೈತೆ ಅಂದರೆ ಕೆಲವು ಟೈಮ್ ಅದು ಥೈರಾಯ್ಡೈಟಿಸ್ ಅಂತ ಇರ್ತೈತಿ, ಅದರಲ್ಲಿ 3-4 ತಿಂಗಳದ್ದು ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲ ಸರಿ ಆಗಿಬಿಡ್ತೈತೆ, ಆಮೇಲೆ ಬಂದ್ ಮಾಡಿಬಿಡ್ತೀವಿ. ಬಟ್ ಮೋಸ್ಟ್ ಕಾಮನ್ಲಿ ಸ್ವಲ್ಪ ಲೈಫ್ ಲಾಂಗ್ ಗುಳಿಗೆ ತೊಗೋಬೇಕು ನೀವು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇವತ್ತು ಕೇಳಿದ್ರೆ ಇವತ್ತಿನ ವಿಷಯ ಆಗಿತ್ತು ಹೈಪೋಥೈರಾಯ್ಡಿಸಮ್. ಈ ಮಂಗಳವಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ ಉಸ್ಮಾನ್ ಯಾದವಾಡ್ ಅವರು. ವಾರದ ಯಾವ ದಿನಗಳಲ್ಲಿ ಇವರು ಲಭ್ಯ ಇರ್ತಾರೆ ಅಂದರೆ ಸೋಮವಾರದಿಂದ ಶನಿವಾರದವರೆಗೆ. ದೂರವಾಣಿ ಸಂಖ್ಯೆ 0836-247-7218. ಆಸ್ಪತ್ರೆ ಯಾವುದೇ ವಿಚಾರಣೆ ತಾವು ದೂರವಾಣಿ ವಿನಿಮಯ ಕೇಂದ್ರ ಮಾಡಬೇಕಂದ್ರೆ, ದೂರವಾಣಿ ಮೂಲಕ ಸಂಪರ್ಕಿಸಬೇಕಂದ್ರೆ 0836-247-7777. ಇನ್ನೊಂದು 2321-000. ಇನ್ನೊಂದು 718-7000. ಈ ದೂರವಾಣಿಗಳನ್ನು ಸಂಪರ್ಕಿಸಿದರೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಹೈಪೋಥೈರಾಯ್ಡಿಸಮ್ ಇರುವವರಿಗೆ ಆಹಾರ ಪದ್ಧತಿ ಏನು? ಪ್ರಶ್ನೆ ಇನ್ನೊಮ್ಮೆ, ಹೈಪೋಥೈರಾಯ್ಡಿಸಮ್ ಇರುವವರಿಗೆ ಆಹಾರ ಪದ್ಧತಿ ಏನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸುವವರು ಸಂಪೂರ್ಣ ವಿಳಾಸದೊಂದಿಗೆ ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ನಾವು ಪರಿಗಣಿಸ್ತೀವಿ. ಇನ್ನು ದಿನಾಂಕ 6/5/2025 ಕೇಳಿದ ಪ್ರಶ್ನೆ, TB ಕಾಯಿಲೆಯು ಗರ್ಭಾಶಯದ ಹಾಗೂ ಟ್ಯೂಬ್ನ ಮೇಲೆ ಪರಿಣಾಮ ಉಂಟು ಮಾಡಬಹುದೇ? ಇದಕ್ಕೆ ಸರಿಯಾದ ಉತ್ತರ ಹೌದು. TB ಕಾಯಿಲೆಯು ಗರ್ಭಾಶಯ ಹಾಗೂ ಟ್ಯೂಬ್ನ ಮೇಲೆ ಪರಿಣಾಮ ಉಂಟು ಮಾಡಬಹುದು. ಇದರಿಂದ ಸೋಂಕು ತಗಲಿ ಟ್ಯೂಬ್ ಬ್ಲಾಕ್ ಆಗಿ ಗರ್ಭಧಾರಣೆಗೆ ಸಮಸ್ಯೆ ಆಗ್ಬೋದು. ಬಹುಮಾನ ಗಳಿಸಿದವರು ಭಾಗ್ಯಶ್ರೀ ಶ್ರೀಶೈಲ್ ಕುಂಟೋಜಿ, ಪೋಸ್ಟ್ ಅಸ್ಕಿ, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ, ಪಿನ್ಕೋಡ್ 5861118. ಭಾಗ್ಯಶ್ರೀ ಅವರೇ, ಅಭಿನಂದನೆಗಳು ತಮಗೆ. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಮುಂದಿನ ಮಂಗಳವಾರ ವಿಷಯ ವಿಶ್ವ ತಂಬಾಕು ರಹಿತ ದಿನಾಚರಣೆ. ಮಾತನಾಡುವವರು ಡಾಕ್ಟರ್ ವಿನಯ್ ಕುಮಾರ್ ಹೆಗಡೆ ಅವರು. ಡಾಕ್ಟರ್, SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ತಾವು ಹೈಪೋಥೈರಾಯ್ಡಿಸಮ್ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಆಕಾಶವಾಣಿಯ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹೈಪೋಥೈರಾಯ್ಡಿಸಮ್ ಈ ವಿಷಯವಾಗಿ